ಸ್ವಾಮಿಗೆ ಕೃಷಿ ಪರಿಕರಗಳ ಸಿದ್ಧತೆ. ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಇಲಾಖೆ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದ ವಿಷಯ ಮುಂಗಾರು ಹಂಗಾಮಿಗೆ ಕೃಷಿ ಪರಿಕರಗಳ ಸಿದ್ಧತೆ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಜಂಟಿ ಕೃಷಿ ನಿರ್ದೇಶಕರಾದಂಥ ಎಚ್ ಎಸ್ ದೇವರಾಜ್ ಅವರು, ಹಾಗೆಯೇ ಕೃಷಿ ಉಪನಿರ್ದೇಶಕರಾದಂಥ ಎಂ ಗಾಯತ್ರಿ ಅವರು. ತಮ್ಮಿಬ್ಬರಿಗೂ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಪಡ್ಕೊಳ್ಳೋದಕ್ಕೆ ನಮಗೆ ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು 22 370 477 22 370 499. ಎಸ್ಟಿಡಿ ಕೋಡ್ 080. ಈಗ ದೇವರಾಜ್ ಅವರೇ, ನಮ್ಮ ರಾಜ್ಯದಲ್ಲಿ ಸದ್ಯದಲ್ಲಿ ಈ ಮಳೆ ಬೆಳೆಯ ಪರಿಸ್ಥಿತಿ ಹೇಗಿದೆ ಅಂತೀರ? ಎಷ್ಟು ಮಟ್ಟಿಗೆ ಬಿತ್ತನೆ ಆಗಿದೆ ಅಂತೀರಿ? ಹೌದು, ಸೊ ನಮಗೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯ ಹೋಲ್ ತಗೊಂಡಾಗ ಸುಮಾರು 82 ಲಕ್ಷ ಹೆಕ್ಟೇರ್ ಮುಂಗಾರಿನಲ್ಲಿ ಬಿತ್ತನೆ ಆಗಬೇಕು ಅಂತ ಹೇಳಿ ಒಂದು ಗುರಿ ಇಟ್ಕೊಂಡಿದ್ದೀವಿ ನಾವು. ಇದುವರೆಗೂ ನಮಗೆ 32 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಆಗಲೇ ಬಿತ್ತನೆ ಆಗಿದೆ. ವಾಡಿಕೆ ಪ್ರದೇಶ ಆಕ್ಚುಲಿ ನಮಗೆ ಜೂನ್ ಕೊನೆಯ ವಾರದೊಳಗೂ ಸುಮಾರು 16 ಲಕ್ಷ ಬಿತ್ತನೆ ಆಗಬೇಕಿತ್ತು, 32 ಲಕ್ಷ ಆಗಿದೆ, ಅಂದ್ರೆ ಜಾಸ್ತಿನೇ ಆಗಿದೆ. ಸೊ ನಮಗೆ ಸಂಪೂರ್ಣ ಪ್ರದೇಶಕ್ಕೆ ತೆಗೆದುಕೊಂಡ್ರೆ 36-37% ಅಷ್ಟಾಗಲಿ ಬಿತ್ತನೆ ಆಗಿದೆ. ಮಳೆ ಪರಿಸ್ಥಿತಿ ತೆಗೆದುಕೊಂಡಾಗ ಜನವರಿಯಿಂದ ನಮಗೆ ಏನು ಮೇ ತನಕ ಆಯಿತು ಅದು ತುಂಬಾ ಚೆನ್ನಾಗಿದೆ. 271 ಮಿಲಿಮೀಟರ್ ಮಳೆ ಆಗಬೇಕಿತ್ತು, ಸುಮಾರು 351 ಮಿಲಿಮೀಟರ್ ಮಳೆ ಆಗಿದೆ, ಜಾಸ್ತಿ ಪ್ರಮಾಣದಲ್ಲಿ ಆಗಿದೆ. ಬಟ್ ಮುಂಗಾರು ಪ್ರವೇಶ ಆದ ನಂತರ ಕರ್ನಾಟಕದಲ್ಲಿ ನಮ್ಮ ಜೂನ್ ತಿಂಗಳಲ್ಲಿ ಸುಮಾರು 199 ಮಿಲಿಮೀಟರ್ ಮಳೆ ಆಗಬೇಕಿತ್ತು, ಬಟ್ 153 ಮಿಲಿಮೀಟರ್ ಮಾತ್ರ ಮಳೆ ಆಗಿದೆ. ಸುಮಾರು 23% ಅಷ್ಟು ಕೊರತೆ ಕಂಡು ಬರ್ತಾ ಇದೆ. ಮುಖ್ಯವಾಗಿ ನಮಗೆ ಆತಂಕ ಇರುವಂತದ್ದು ಈ ಮಲೆನಾಡು ಭಾಗದಲ್ಲಿ. ಮಲೆನಾಡು ಭಾಗ ಮಳೆ ಚೆನ್ನಾಗಿ ನಮ್ಮ ಡ್ಯಾಮ್ಸ್ ಎಲ್ಲ ತುಂಬಿಕೊಳ್ತವೆ. ಈಗ ಸುಮಾರು 60% ಅಷ್ಟು ಅಲ್ಲಿ ಡಿಫಿಸಿಟ್ ಕೊರತೆ ಕಂಡು ಬರ್ತಾ ಇದೆ. ಕರಾವಳಿ ಭಾಗದಲ್ಲೂ 53% ಕೊರತೆ ಕಂಡು ಬರ್ತದೆ, ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೊರತೆ ಕಂಡು ಬರ್ತಾ ಇದೆ. ಬಟ್ ಈಗ ಇವತ್ತಿನ ಪ್ರದೇಶದಲ್ಲಿ ನೋಡಿದ್ರೆ ಚೆನ್ನಾಗಿ ಮಲೆನಾಡು ಭಾಗದಲ್ಲಿ ಚೆನ್ನಾಗಿ ಮಳೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವರದಿಗಳು ಒಂದು ಒಳ್ಳೆ ಭರವಸೆ ಕಿರಣ ಕಂಡು ಬರ್ತಾ ಇದೆ, ಬಹುಶಃ ಒಳ್ಳೆ ಚೆನ್ನಾಗಿ ಅಂತ ಹೇಳಿ ಒಂದು ಆಶಾಭಾವ ಹೊಂದ್ಕೊಂಡು ಹೊಂದಿದ್ದೀವಿ. ಈ ಸರಿ ಉತ್ಪಾದನಾ ಗುರಿನೂ ಕೂಡ ಸ್ವಲ್ಪ ಹೆಚ್ಚಿಸಲಾಗಿದೆ ಅಂತ. ಹೌದು ಹೌದು, ಸುಮಾರು 148 ಲಕ್ಷ ಟನ್ ಅಷ್ಟು ನಾವು ಉತ್ಪಾದನೆ ಗುರಿ ಇಟ್ಕೊಂಡಿದ್ದೀವಿ. ಮಳೆ ಚೆನ್ನಾಗಾದ್ರೆ ಆ ಗುರಿ ನಾವು ಸಾಧಿಸಬಹುದು ಅಂತ ಹೇಳಿ ಒಂದು ನಾವು ಭರವಸೆ ಇದೆ ನಮ್ಮಲ್ಲಿ. ಪ್ರದೇಶದ ಗುರಿನೂ ಕೂಡ ಜಾಸ್ತಿ ಆಗಿದೆ. ಪ್ರದೇಶದಲ್ಲೂ ಕೂಡ ಸುಮಾರು 74 ಲಕ್ಷ ಹೆಕ್ಟೇರ್ ಅಷ್ಟು ಪ್ರತಿ ವರ್ಷ ಬರ್ತಾ ಇತ್ತು. ಲಾಸ್ಟ್ ಇಯರ್ 77 ಲಕ್ಷ ಹೆಕ್ಟೇರ್ ಅಷ್ಟು ಕವರ್ ಆಗಿತ್ತು ನಮಗೆ. ಅದಾದ ಮೇಲೆ ಈ ವರ್ಷ ಜಾಸ್ತಿ ಆಗಬಹುದು ಅಂತ ಹೇಳಿ 82 ಲಕ್ಷ ಹೆಕ್ಟೇರ್ ಅಷ್ಟು ಪ್ರದೇಶದಲ್ಲಿ ನಾವು ಗುರಿನ ಇಟ್ಕೊಂಡಿದ್ವಿ. ಅಂದ್ರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ವಿಶೇಷವಾಗಿ ನಮ್ಮ ರಾಜ್ಯ ಈ ಮಳೆಯಾಶ್ರಿತ ಕೃಷಿ ಮೇಲೆ ಹೆಚ್ಚು ಅವಲಂಬಿತ ಆಗಿರೋದು, ಹಾಗಾಗಿ ಮುಂಗಾರಿಗೆ ನಾವು ಹೆಚ್ಚನ್ನು ಒತ್ತನ್ನು ಕೊಡ್ತೀವಿ. ನಮ್ಮ ಈ ಬಿತ್ತನೆ ಬೀಜ ಬಹಳ ಮುಖ್ಯವಾದಂತಹ ಒಂದು ಕೃಷಿ ಪರಿಕರ. ಅದ್ರ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ ಸರ್, ನಮಸ್ಕಾರ. ತಮ್ಮ ಹೆಸರು? ಸಂತೋಷ್ ಅಂತ ಸರ್, ಹೊಸಪೇಟೆಯಿಂದ. ಸಂತೋಷ್ ಅವರೇ, ಪ್ರಶ್ನೆ ಕೇಳಿ. ಸರ್, ನಾವು 1-2 ಎಕರೆ ವಾರ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಈ ಮುಂಗಾರು ಮಳೆಗೆ ಯಾವ್ದು ಹಾಕಿದ್ರೆ ಚೆನ್ನಾಗಂತ ಕೇಳ. ನಿಮ್ಮ ಪ್ರದೇಶದಲ್ಲಿ ಯಾವ್ದು ಬೆಳೆ ಹೆಚ್ಚಾಗಿ ತಗೊಳ್ತಾರೆ? ಕಬ್ಬು ಜಾಸ್ತಿ ಸರ್, ಕಬ್ಬು, ಬಾಳೆ ಜಾಸ್ತಿ. ನೀರಾವರಿ ಪ್ರದೇಶನಾ? ನೀರಾವರಿ ಪ್ರದೇಶ. ನೀರಾವರಿ ಪ್ರದೇಶ ಕಬ್ಬು ಎಲ್ಲರೂ ಕಬ್ಬಿಗೆ ಹೋಗ್ತಾರೆ. ಅದು ಬಿಟ್ಟರು ನಮ್ಮ ಮಾಮೂಲಿ ಏನು ಬೆಳೆಗಳಾದಂತ ಸಜ್ಜೆ ಆಗ್ಬೋದು, ಆ ಕಡೆ ಚೆನ್ನಾಗಿ ಬರುವಂತದ್ದು ಮುಸ್ಕಿ ಜೋಳ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ನೆಲಗಡಲೆ ಆಗಿರ್ಬೋದು, ಅದನ್ನು ಮಾಡುವಂತದ್ದು ಅವ್ರಿಗೆ ಸ್ವಲ್ಪ ಹೆಚ್ಚು ಲಾಭದಾಯಕ ಆಗುತ್ತೆ. ಮತ್ತೆ ಹೊಸಪೇಟೆ ಅಂತ ಹೇಳಿ ಅಂದ್ರೆ ಬಳ್ಳಾರಿಯ ಭಾಗದಲ್ಲಿ ಮೆಣಸಿನಕಾಯಿ ಜಾಸ್ತಿ ಬೆಳೆಯುವಂತ ಜಾಗ ಪ್ರದೇಶ ಅದು. ಮೆಣಸಿನಕಾಯಿನೂ ಕೂಡ ಹೆಚ್ಚು ಲಾಭ ಕೊಡ್ತಕ್ಕಂತ ಒಂದು ಬೆಳೆ, ಅದನ್ನು ಅವ್ರು ಪ್ರಯತ್ನ ಪಡಬಹುದು. ಈಗ ಮುಖ್ಯವಾಗಿ ಈಗ ಬಿತ್ತನೆ ಬೀಜ ನಮ್ಮ ಮೂಲ ಪರಿಕರ, ನಮ್ಮ ಕೃಷಿಯನ್ನು ಪ್ರಾರಂಭ ಮಾಡೋದಕ್ಕೆ ಈ ಬಿತ್ತನೆ ಬೀಜದ ಪೂರೈಕೆಗೆ ಯಾವ ರೀತಿ ವ್ಯವಸ್ಥೆ ಮಾಡಲಾಗಿದೆ ಕೃಷಿ ಇಲಾಖೆ ವತಿಯಿಂದ? ಕೃಷಿ ಇಲಾಖೆ ಒಟ್ಟು ನಾವು ಬಿತ್ತನೆ ಬೀಜಕ್ಕೆ ಬಂದಾಗ ಕರ್ನಾಟಕದಲ್ಲಿ ಸುಮಾರು ನಾನಾಗಲೇ ಅಂದ್ರೆ 82 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಕಂಪ್ಲೀಟ್ 87 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನಾವು ಬಿತ್ತನೆ ಬೀಜ ಕೊಡ್ತೀವಿ ಅಂತ ಹೋದ್ರೆ ಸುಮಾರು 24 ಲಕ್ಷ ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ. ಬಟ್ ನಾವು ಅಷ್ಟು ಕೊಡೋದಿಲ್ಲ, ಒಂದು ಬೀಜ ಬದಲಿಕೆ ಪ್ರಮಾಣ ಅಂತ ಹೇಳ್ತೀವಿ, SRR ಅಂತ ಹೇಳಿ, ಸೀಡ್ ರಿಪ್ಲೇಸ್ಮೆಂಟ್ ರೇಟ್ ಅಂತ ಹೇಳಿ. ಅದನ್ನ ಇಟ್ಕೊಂಡು ಅದ ಹೇಗೆ ಅಂತ ಅಂದ್ರೆ, ಒಂದ್ ಸಲ ಅವ್ರಿಗೆ ಬಿತ್ತನೆ ಬೀಜ ಕೊಟ್ಟರೆ 3 ವರ್ಷಗಳ ತನಕ ಅದೇ ಬಿತ್ತನೆ ಬೀಜನ ಆತ ಬಳಸ್ಕೋಬಹುದು ರೈತರು ಅಂತ ಹೇಳಿ ಒಂದು ಅದಾದ್ಮೇಲೆ ಅದಾದ್ಮೇಲೆ ತೆಗೆದುಕೊಂಡ್ರೆ ಸುಮಾರು 11 ಲಕ್ಷ ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜ ನಮಗೆ ಸಾಕಾಗುತ್ತೆ. ಪ್ರತಿ ವರ್ಷ ನಾವು ಕೃಷಿ ಇಲಾಖೆ ಅಂತ ಕೊಡುವಂತದ್ದು ನಾವು ಅದಾದ್ಮೇಲೆ ಸುಮಾರು 538,000 ಕ್ವಿಂಟಲ್ ಅಷ್ಟು ನಾವು ಒಂದು ಬಿತ್ತನೆ ಬೀಜ ಕೊಡಬಹುದು ಅಂತ ಗುರಿ ಹಾಕೊಂಡಿದ್ವಿ. ಅಂದ್ರೆ ಶೇಕಡಾ 50%-50%-ರಷ್ಟು ಕೊಡ್ತೀವಿ ನೀವು ದಾಸ್ತಾನ್ ಮಾಡ್ಕೊಳ್ತೀವಿ. ಉಳಿದಿದ್ದು ರೈತರಿಂದ ದೊರೆಯತಕ್ಕಂಥದ್ದು ಮತ್ತೆ ನಮ್ಮ ಅಂಗಡಿಗಳಲ್ಲಿ ದೊರೆಯತಕ್ಕಂಥ ಬಿತ್ತನೆ ಬೀಜಗಳನ್ನ ಮೇಲೆ ರೈತ ಅವಲಂಬಿತವಾಗ್ತಾರೆ ಅಂತ ಹೇಳಿ ಈ ಗುರಿ ಇಟ್ಕೊಂಡಿದ್ವಿ. ಇದಾದ್ಮೇಲೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಆಗ್ಲೇ ನಾವು ಬಿತ್ತನೆ ಬೀಜ ದಾಸ್ತಾನು ಮಾಡ್ಕೊಂಡಿದ್ವಿ ಮತ್ತು ವಿತರಣೆಯನ್ನು ಮಾಡ್ತಾ ಇದೀವಿ. ಇವತ್ತಿನವರೆಗೂ ಸುಮಾರು ನಮಗೆ 237,000 ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜ ವಿತರಣೆ ಆಗಿದೆ. ಮುಖ್ಯವಾದ ಬೆಳೆ ಅಂತ ಅಂದ್ರೆ ನಮ್ದು ಸೋಯಾಬೀನ್, 135,000 ಕ್ವಿಂಟಲ್ ಅಷ್ಟು ಬಿತ್ತನೆ ಆಗ್ಲೇ, ಅದೇ ಸಿಂಹಪಾಲು ಸಿಂಹಪಾಲ ಆಗಿದೆ. ಅದು ಬಿಟ್ಟರೆ ನಮ್ಮ ಈ ಮುಂದೆ ಬರ್ತಕ್ಕಂಥದ್ದು ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಅದು ಎಲ್ಲ ಇನ್ನೂ ಜಾಸ್ತಿ ಬಿತ್ತನೆ ಬೀಜ ಹೋಗುತ್ತೆ. ಅದ್ರ ಜೊತೆಗೆ ಮುಸ್ಕಿನ ಜೋಳ, ಹೆಸರು, ಉದ್ದು, ಅಲಸಂದೆ ಮತ್ತೆ ನಮ್ಮ ತೊಗರಿ, ಈ ರೀತಿ ನಾವು ಸುಮಾರು 14 ಬೆಳೆ ವಿವಿಧ ಬಿತ್ತನೆ ಬೀಜಗಳ ಬೆಳೆಗಳ ಬಿತ್ತನೆ ಬೀಜಗಳಿಗೆ ನಾವು ಏನು ಸಹಾಯಧನ ಒದಗಿಸ್ತಾ ಇದ್ದೀವಿ. ಆ ಎಲ್ಲಾ ಬಿತ್ತನೆ ಬೀಜಗಳನ್ನು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಪ್ರದೇಶಕ್ಕೆ ಯಾವ್ಯಾವ್ದು ಅವಶ್ಯಕತೆ ಇದೆ ಅದರ ಅನುಗುಣವಾಗಿ ಬಿತ್ತನೆ ಬೀಜಗಳನ್ನ ದಾಸ್ತಾನು ಮಾಡಿದೀವಿ ಮತ್ತು ವಿತರಣೆ ಮಾಡ್ತಾ ಇದೀವಿ. ಮತ್ತೆ ಸಿರಿಧಾನ್ಯಗಳಿಗೆ ಒತ್ತನ್ನು ಕೊಡ್ತಾ ಇದೀವಿ. ಆ ಬೀಜಗಳು ಸಿಗ್ತಾವ? ಖಂಡಿತವಾಗ್ಲು. ನವಣೆ ಆಗಿರ್ಬೋದು, ಹಾರ್ಕ ಆಗಿರ್ಬೋದು, ಅಂತ ಬಿತ್ತನೆ ಬೀಜಗಳನ್ನು ಕೂಡ ನಾವು ರೈತ ಸಂಪರ್ಕ ಕೇಂದ್ರಗಳ ಮೂಲಕ ನಾವು ವಿತರಣೆ ಮಾಡ್ತಾ ಇದೀವಿ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸಿ ನಂತರ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಖಂಡಿತ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಶಿವಲಿಂಗ ಹಿರೇಮಠ್ರಿ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕ್ ಮೂಲಕೊಡ್ರಿ. ಶಿವಲಿಂಗ ಅವರು, ಪ್ರಶ್ನೆ ಕೇಳಿ. ಪ್ರಶ್ನೆ ಸರ್, ಅದ್ರ ಬಗ್ಗೆ ಐತ್ರಿ. ಈಗ ನಿಮ್ಗೆ ಕೃಷಿ ಪರಿಕರಗಳು ಈ ಮುಂಗಾರು ಹಂಗಾಮ್ಗೆ ಏನೇನು ಬಿತ್ತನೆ ಬೀಜ ಅಂದ್ರೆ ಕಾರ್ಯಕ್ರಮ ಸರಿಯಾಗಿ ಹೇಳಲ್ರಿ, ಅದಕ್ಕಾಗಿ ಕೇಳ್ತಾ ಇದ್ದೇನೆ ಸರ್. ಹೇಳಿ ಹೇಳಿ ಸರ್. ನಾವು ಕೃಷಿ ಯಂತ್ರೋಪಕರಣ ತೆಗೆದುಕೋಬೇಕಾದ್ರೆ ಸಾಲ ಸಿಗುತ್ತಾರೆ ಸರ್? ಅದ್ರ ಮೇಲೆ ಟ್ರ್ಯಾಕ್ಟರ್ ಆಗಲಿ ಏನಾದ್ರು ತಗೋಬೇಕಾದ್ರೆ ಬ್ಯಾಂಕ್ ಅಪ್ರೋಚ್ ಮಾಡಿದ್ರೆ ಖಂಡಿತ ಸಾಲ ಸಿಗುತ್ತೆ. ಅದಕ್ಕೆ ಟ್ರ್ಯಾಕ್ಟರ್ ಗೆ ಟಿಲ್ಲರ್ ಆಗಿರ್ಬೋದು ಸಾಲ ಸಿಗುತ್ತೆ ಅವ್ರಿಗೆ. ಅಲ್ರಿ ಸರ್, ಎಷ್ಟು ಎಕರೆ ಬೇಕ್ರಿ? ಏನ ಹಿಂಗದು ಏನ ಬೇಯತ್ತೇನ್ರಿ ಸರ್? ಅಲ್ಲ, ಅದಕ್ಕೆ ಏನ ಭೂಮಿ ಎಷ್ಟು ಜಮೀನ್ ಇರಬೇಕು ಅಂತ? ಎಷ್ಟು ಜಮೀನ್ ಇದಾರಿಗೆ ಮಾತ್ರ, ಎಷ್ಟು ಜಮೀನ್ದಾರಿಗೆ ಕೊಡಂಗಿಲ್ಲ, ಹಿಂಗೆ ಏನಾದ್ರು ರೂಲ್ಸ್ ಅದು ಅದನ್ರಿ ಸರ್? ಹೌದು, ಒಂದ್ ಎಕರೆ ಮೇಲೆ ಕೊಡ್ತೀವಿ, ಖಂಡಿತ ಕೊಡ್ತೀವಿ, ಏನ್ ತೊಂದ್ರೆ ಇಲ್ಲ. ಒಂದ್ ಎಕರೆ ಮೇಲೆ ಬರ್ತದೆ. ಹೌದ್ ಹೌದ್ ಹೌದ್. ಧನ್ಯವಾದಗಳು ಶಿವಲಿಂಗ ಅವರೇ. ಈಗ ಮುಖ್ಯವಾಗಿ ಬಿತ್ತನೆ ಬೀಜವನ್ನ ದಾಸ್ತಾನ್ ಮಾಡಲಾಗಿದೆ, ಈಗ ವಿತರಣೆ ಕೂಡ ಈಗ ಶೇಕಡ 50%-ರಷ್ಟು ಆಗೋಗ್ಬಿಟ್ಟಿದೆ. ಈಗ ಶೇಕಡ 50%-ರಷ್ಟು ವಿತರಣೆ ಆಗಿದೆ. ಮುಖ್ಯವಾಗಿ ಈಗ ಯಾವ್ಯಾವ ತಳಿಗಳ ಬಿತ್ತನೆ ಬೀಜಗಳು ಲಭ್ಯವಿದಾವೆ ಅಂತ? ತಳಿಗಳು ಬಂದಾಗ ನಾವು ಆಗ್ಲೇ ಹೇಳಿದಾಗ 14 ವಿವಿಧ ಬೆಳೆಗಳು ಅಂತ ಹೇಳಿದ್ನಲ್ಲ, ಆ ವಿವಿಧ ಬೆಳೆಗಳಲ್ಲಿ ಬೇರೆ ಬೇರೆ ತಳಿಗಳಿದ್ದಾವೆ. ಉದಾಹರಣೆ ಭತ್ತ ತೆಗೆದುಕೊಂಡ್ರೆ, ಭತ್ತ ನಮ್ಮ ಈ ಮಲೆನಾಡು ಭಾಗದಲ್ಲಿ ಮತ್ತು ಕೋಸ್ಟಲ್ ಕರ್ನಾಟಕದಲ್ಲಿ ಕರಾವಳಿ ಭಾಗದಲ್ಲಿ MO4 ಅಂತ ಕೊಡ್ತೀವಿ ಅಂತ ಹೇಳಿ. ಈಗ MO4 ಇಂಪ್ರೂವ್ಡ್ ವೆರೈಟಿ ಒಂದು ಬಂದಿದೆ ತಳಿ, ಅದು MO21 ಅಂತ ಅಂತ ವೆರೈಟಿ ಕೊಡ್ತೀವಿ. ಉಮಾ ಅಂತ ಕೊಡ್ತಾ ಇದೀವಿ. ಮತ್ತೆ ಈ ನಮ್ಮ ಮಂಡ್ಯ ಕಡೆ ಬಂದಾಗ ಜಯ ಭತ್ತ ಆಗಿರ್ಬೋದು, ಅಥವಾ MTU 1010 ಅಂತ ಹೇಳ್ತೀವಿ, MTU 1001 ಅಂತ ಹೇಳ್ತೀವಿ, IR 64 ಬೇರೆ ಬೇರೆ ತಳಿ ಕೊಡ್ತೇವೆ. ಮತ್ತೆ ಈ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಹೋದಾಗ BPT 527-5204 ಅಂತ ಹೊಂದಿದೆ, ಸಣ್ಣ ಅಕ್ಕಿ, ಅದ್ರ ಇಂಪ್ರೂವ್ಡ್ ವೆರೈಟಿ ಹೊಂದಿದೆ IR ಅಂತ ಹೇಳಿ, 520-5501-5048 ಅಂತ ಹೇಳಿ ಅದು ಕೊಡ್ತಾ ಇದೀವಿ. ಅದೇ ಬೇರೆ ಬೇರೆ ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿ ಏನ್ ಸೂಕ್ತವಾದ ತಳಿ ಅಂತ ತಳಿಗಳನ್ನ ವಿತರಣೆ ಮಾಡ್ತಾ ಇದೀವಿ. ಭತ್ತದಲ್ಲಿ ಸಾಕಷ್ಟು ಹಾಗೆ ತೊಗರಿ ತೆಗೆದುಕೊಂಡಾಗ ತೊಗರಿ ನಾವು TS3R ಅಂತ ಒಂದು ನಮ್ಮ ಉತ್ತರ ಕರ್ನಾಟಕ ಭಾಗ ಕೊಡ್ತಾರೆ ಅಂತ ಹೇಳಿ, ಅದ್ರ ಇಂಪ್ರೂವ್ಡ್ ವೆರೈಟಿ ಬೇರೆ ಬಂದಿದೆ. ಈಗ GRG 811 ಅಂತ ಒಂದಿದೆ, 811 ಅಂತ, GRG 152 ಅಂತ ಹೇಳಿ ಅಂತ ಉತ್ತರ ಕರ್ನಾಟಕ ಭಾಗಕ್ಕೆ. ಕಲಬುರಗಿ ಮತ್ತು ಬೀದರ್ ಬೀದರ್ಗೆ ಬೇಕಾಗಿರೋ ಅಂತ ತಾವ್ ಹೇಳಿದಾಗ ಬಿಎಸ್ಎಂಆರ್ ಅಂತ ಒಂದಿದೆ, BSMR 736 ಅಂತ ಹೇಳಿ ಅದೊಂದು ತಿಳಿಕೊಡ್ತಾ ಇದೆ. ಬೀದರ್ ಪರ್ಟಿಕ್ಯುಲರ್ ಬೀದರ್ ಜಿಲ್ಲೆಗೆ ಹವಾಗುಣಕ್ಕೆ ಹೊಂದಿರತಕ್ಕಂಥದ್ದು. ನಮ್ಮ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಬಂದ್ರೆ ಈ BRG ಸೀರೀಸ್ ಅಂತೆ, BRG 1, BRG 2, BRG 4, BRG 5 ಅಂತ ಹೇಳಿ ಇಂಥ ತಳಿಗಳನ್ನು ನಾವು ಸೂಕ್ತವಾಗಿ ವಿತರಣೆ ಮಾಡ್ತಾ ಇದೀವಿ. ಮತ್ತೆ ಅದೇ ರೀತಿ ಬೇರೆ ಬೇರೆ ನಮ್ಮ ಜೋಳದಲ್ಲಿ ಮುಸ್ಕಿನ ಜೋಳದಲ್ಲಿ ತೆಗೆದುಕೊಂಡಾಗ ಅಲ್ಲಿ ಹೈಬ್ರಿಡ್ ತಳಿಗಳು ಸಂಕರಣ ತಳಿಗಳು ಬರ್ತಾ ಇರ್ತದೆ. ಮುಖ್ಯವಾಗಿ ಖಾಸಗಿ ತಳಿಗಳು ಬಹಳಷ್ಟು ಇದಾವೆ, ಆ ಖಾಸಗಿ ತಳಿಗಳು ಕೂಡ ನಾವು ಟೆಂಡರ್ ಕೊಡೋದು, ಅದನ್ನು ಕೂಡ ನಮ್ಮ ಆರಸ್ಕೆಗಳಲ್ಲಿ ಲಭ್ಯವಿರುತ್ತಂತೆ ನೋಡ್ಕೊಳ್ತಾ ಇದೀವಿ. ಮುಸ್ಕಿನ ಜೋಳ ದಾವೆಯಲ್ಲಿ ಮುಸ್ಕಿನ ಜೋಳ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಮತ್ತೆ ಸಜ್ಜೆ ಜವಾರ್ ಅಂತ ಏನ್ ಹೇಳ್ತೀವಿ, ಜವಾರ್ ಜೋಳ, ಈ ನಾಲ್ಕು ತಳಿಗಳಲ್ಲಿ ಸಂಕರಣ ತಳಿಗಳು ಜಾಸ್ತಿ ಇರ್ತವೆ. ಆ ಸಂಕರಣ ತಳಿಗಳನ್ನು ಕೂಡ ರೈತರಿಗೆ ಲಭ್ಯ ಆಗಬೇಕು ಅಂತ ಹೇಳಿ ಅವರ ಆರಸ್ಕೆಗಳಿಗೆ ದಾಸ್ತಾನು ಮಾಡಿಬಿಟ್ಟು ವಿತರಣೆ ಮಾಡ್ತಾ ಇದ್ದಾರೆ. ಖಾಸಗಿ ಸಂಸ್ಥೆಗಳ ಬಿತ್ತನೆ ಬೀಜಗಳನ್ನು ಕೂಡ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಾ ಇದೀವಿ. ಮತ್ತೆ ವಿತರಣೆ ಮಾಡಲಿಕ್ಕೆ ವಿತರಣೆ ಮಾಡಬೇಕಾದ್ರೆ ಒಬ್ಬ ರೈತರಿಗೆ 5 ಎಕರೆ ಕೊಡಬಹುದು ಅಂತ ಹೇಳಿ ಒಂದು ಮಾನದಂಡ ಇದೆ, ರಿಯಾಯಿತಿ 5 ಎಕರೆಗೆ ಜಾಸ್ತಿ ಇದ್ರೆ 5 ಎಕರೆ ಕೊಡ್ತೀವಿ. ಅಕಸ್ಮಾತ್ ಅವ್ರ ಹಿಡುವಳಿ ಆಕ್ಚುಯಲ್ ಹಿಡುವಳಿ ಏನಿರುತ್ತೆ ಆ ಹಿಡುವಳಿಗೆ ನಾವು ಒಂದು ಏನು ಸಹಾಯಧನ ಒದಗಿಸ್ತಾ ಇದೀವಿ. ಮತ್ತೆ ಸಹಾಯಧನ ಒಂದೊಂದು ಭತ್ತದ ಒಂದೊಂದು ಬೆಳೆಯ ಬಿತ್ತನೆ ಬೆಳೆಗಳಿಗೆ ಒಂದೊಂದು ಸಹಾಯಧನ ನಾವು ನಿಗದಿಪಡಿಸ್ಕೊಂಡಿದ್ದೀವಿ. ಎಕ್ಸಾಂಪಲ್ ಭತ್ತ ಹೇಳಿದ್ರೆ ಅದಕ್ಕೆ 8 ರೂಪಾಯಿ ಇದೆ, 1 ಕೆಜಿಗೆ 8 ರೂಪಾಯಿ ಸಹಾಯಧನ ಕೊಡ್ತೀವಿ. ಅದನ್ನ ಎರಡು ಸರ್ಟಿಫೈಡ್ ಸೀಡ್ ಮತ್ತೆ TL ಸೀಡ್ಸ್ ಅಂತ ಹೇಳಿ, ಸರ್ಟಿಫೈಡ್ ದೃಢೀಕೃತ ಬಿತ್ತನೆ ಬೀಜ ಮತ್ತು ನಿಜ ಸಿಜಿ ಬಿತ್ತನೆ ಬೀಜ ಅಂತ. ದೃಢೀಕೃತ ಬಿತ್ತನೆ ಬೀಜ 8 ರೂಪಾಯಿ ಕೊಡ್ತೀವಿ ಸಹಾಯಧನ, ನಿಜ ಸಿಜಿ ಬಿತ್ತನೆ ಬೀಜ ಆದ್ರೆ 7 ರೂಪಾಯಿ ಕೊಡ್ತಾ ಇದೀವಿ. ಹಾಗೆ ಬೇರೆ ಬೇರೆ ತಳಿಗಳ ಬೇರೆ ಬೇರೆ ಬೆಳೆಗಳಿಗೆ ಸೂರ್ಯಕಾಂತಿ ಮತ್ತೆ 80 ರೂಪಾಯಿ ಒಂದು ಕೆಜಿಗೆ ಸಹಾಯಧನ ಕೊಡ್ತಾ ಇದೀವಿ. ಹಾಗೆ ನಮ್ಮ ದ್ವಿದಳ ಧಾನ್ಯಗಳು ಬರ್ತಾ, ತೊಗರಿ, ಹೆಸರು, ಉದ್ದು, ಅಲಸಂದೆ, ಇಂಥ ತಳಿ ಬಿತ್ತನೆ ಬೀಜಗಳಾದ್ರೆ 25 ರೂಪಾಯಿ ಕೊಡ್ತಾ ಇದೀವಿ ಒಂದು ಕೆಜಿಗೆ. ಅದೇ ರೀತಿ ರಾಗಿ ಬಂದ್ರೆ ರಾಗಿಗೆ 18 ರೂಪಾಯಿ ಕೊಡ್ತಾ ಇದೀವಿ, ಮತ್ತೆ ನಮ್ಮ ಶೇಂಗಾಗೆ 15 ರೂಪಾಯಿ ಕೊಡ್ತಾ ಇದೀವಿ. ಹೀಗೆ ಬೇರೆ ಬೇರೆ ಬಿತ್ತನೆ ಬೆಳೆಗಳ ಬಿತ್ತನೆ ಬೆಳೆಗಳು ಬೇರೆ ಬೇರೆ ರೈತರನ್ನು ನಿಗದಿಪಡಿಸಿಕೊಂಡಿದ್ವಿ. ಈಗ ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ ಹಲೋ ಹಲೋ ನಮಸ್ತೆ ಸರ್. ತಮ್ಮ ಹೆಸರು? ಸರ್ ನಮ್ಮ ಹೆಸರು ವೀರಣ್ಣ ಅಂತೇಳಿ. ವೀರಣ್ಣ ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸರ್ ನಾವು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿಂದ ಸರ್ ಮಾತಾಡ್ತಿರೋದು. ವೀರಣ್ಣ ಅವರೇ ಪ್ರಶ್ನೆ ಕೇಳಿ. ಸರ್ ಈಗ ನಾವು ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಯಂತ್ರ ತಗೊಂಬೇಕಂದ್ರೆ ಅಂದ್ರೆ ಈ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಂತ ಒಂದು ನೀವು ಕೊಡ್ತಾರ ಅಥವಾ ಈ ಕೃಷಿಗೆ ಈ ಮಡಿಕೆಗಳು ಮತ್ತೆ ಏನು ಈ ಇನ್ನು ದನಗಳಲ್ಲಿ ಇದು ಮಾಡ್ತಕ್ಕಂತ ಉಳುಮೆ ಅಂತ ಕೂಡ ಸಿಗುತ್ತೆ? ಖಂಡಿತ ಸಿಗುತ್ತೆ, ಎಲ್ಲ ಸಿಗುತ್ತೆ. ಅಂದ್ರೆ ಬುಲಕ್ ಟ್ರಾಪ್ ಇಂಪ್ಲಿಮೆಂಟ್ಸ್ ಅಂತ ಏನ್ ನಾವು ಇಂಗ್ಲಿಷ್ ಹೇಳ್ತೀವಿ, ಅಂದ್ರೆ ಜಾನುವಾರುಗಳನ್ನು ಉಪಯೋಗಿಸಿ ನಾವು ಬಿತ್ತನೆ ಮಾಡ ಉಳುಮೆ ಮಾಡಂತ ಉಪಕರಣಗಳನ್ನು ಕೂಡ ಅದನ್ನು ಎಲ್ಲಾ ರೈತರಿಗೂ ಸಣ್ಣ ರೈತರಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಅಂತ ಉಪಕರಣಗಳನ್ನು ಕೂಡ ನಾವು ರೈತ ಸಂಪರ್ಕ ಕೇಂದ್ರಗಳ ಮೂಲಕ ವಿತರಣೆ ಮಾಡುವಂತ ಕಾರ್ಯಕ್ರಮ ಇದೆ, ವಿತರಣೆ ಮಾಡ್ತಾ ಇದೀವಿ ಈಗಾಗಲೇ. ಈಗ ಈ ಭತ್ತ ತೆಗೆದುಕೊಂಡ್ರೆ ಅದು ಜೂನ್ ಇಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ಮೊದಲನೇ ವಾರದವರೆಗೂ ಕೃಷಿ ಮುಂದುವರಿತದೆ. ಹೌದು, ಅಂದ್ರೆ ಆ ಇಡೀ ಅವಧಿಯಲ್ಲೂ ಬಿತ್ತನೆ ಬೀಜ ಲಭ್ಯವಾಗುತ್ತೆ? ಖಂಡಿತವಾಗ್ಲೂ. ಸೆಪ್ಟೆಂಬರ್ ತಾವ್ ಹೇಳಿದಾಗ ಸೆಪ್ಟೆಂಬರ್ ಮೊದಲನೇ ವಾರದವರೆಗೂ ನಾವು ಬಿತ್ತನೆ ಬೀಜ ಕೊಡ್ತೇವೆ. ಸೆಪ್ಟೆಂಬರ್ 15ನೇ ವಾರದವರೆಗೂ ಬಿತ್ತನೆ ಆಗುತ್ತೆ, ಅವ್ರಿಗೆ ಅದು ಲಭ್ಯ ಆಗಬೇಕು ಅಂತ ಹೇಳಿ ಅಲ್ಲಿಯೂ ತನಕ ನಾವು ಬಿತ್ತನೆ ಬೀಜ ಸತತವಾಗಿ ಯಾವ ಸೂಕ್ತವಾದ ತಳಿಗಳನ್ನ ದಾಸ್ತಾನು ಮಾಡ್ತಾ ಇರ್ತೀರಾ? ಖಂಡಿತವಾಗ್ಲೂ. ಮತ್ತೆ ತಾವ್ ಹೇಳಿದಾಗ ಕೆಲವು ಕಡೆ ನಮ್ಮ ಮೈಸೂರು ಭಾಗದಲ್ಲಿ ಮತ್ತೆ ನಮ್ಮ ಹಾಸನ ಭಾಗದಲ್ಲಿ ಏಪ್ರಿಲ್ ಮೊದಲನೇ ವಾರದಲ್ಲಿ 2ನೇ ವಾರದಲ್ಲಿ ಬಿತ್ತನೆ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಏಪ್ರಿಲ್ ಮೊದಲನೇ ವಾರದಿಂದ ಆಗಸ್ಟ್ ಸೆಪ್ಟೆಂಬರ್ ತನಕ ಬಿತ್ತನೆ ಆಗ್ತಾನೆ ಇರುತ್ತೆ. ಸೊ ತಾವ್ ಹೇಳಿದಾಗ 4-5 ತಿಂಗಳು ಕೂಡ ಕಂಟಿನ್ಯೂಸ್ ಆಗಿ ಸತತವಾಗಿ ಬಿತ್ತನೆ ಬೀಜ ಲಭ್ಯ ಇರತಕ್ಕ ವ್ಯವಸ್ಥೆಯನ್ನು ಮಾಡಿದ್ದೀರಾ? ಏನೇನು ಕ್ರಮ ಅನುಸರಿಸಬೇಕಾಗತ್ತೆ ರೈತರು ರಿಯಾಯಿತಿ ಪಡಿಬೇಕು ಅಂದ್ರೆ? ನಾನು ಆಗ್ಲೇ ಹೇಳ್ತಾಗ 5 ಎಕರೆ ಅಂತ ಅವ್ರ ಜಮೀನು ಇರ್ಬೇಕು ರೈತರಿಗೆ. ಆ ಜಮೀನಿಗೆ ಮುಂಚೆ ಏನ್ ಮಾಡ್ತಾ ಇದ್ವಿ, ಅವ್ರ ರೈತನ ಪಾಣಿ ನೋಡ್ತಾ ಇದ್ವಿ, ಇಟ್ಟುಳಿದಾರ ಅಂತ ಹೇಳಿ ಅವ್ರಿಗೆ ಒಂದು ಯಾವ್ದೋ ಒಂದು ದಾಖಲೆ ಕೊಡಬೇಕಿತ್ತು. ಈಗ ನಮ್ಮಲ್ಲಿ ಫ್ರೂಟ್ಸ್ ಅಂತ ಹೇಳಿ ಒಂದು ತಂತ್ರಾಂಶ ಡೆವಲಪ್ ಮಾಡ್ಕೊಂಡಿದ್ವಿ. ನಮ್ಮ ಕೆ ಕಿಸಾನ್ ಅಲ್ಲಿ ಫ್ರೂಟ್ಸ್ ತಂತ್ರಾಂಶ ಅಂತ ಹೇಳಿ ಡೆವಲಪ್ ಮಾಡ್ಕೊಂಡಿದ್ವಿ. ಆ ತಂತ್ರಾಂಶದಲ್ಲಿ ರೈತರು ಒಂದ್ಸಲ ರಿಜಿಸ್ಟರ್ ಮಾಡ್ಕೊಂಡ್ರೆ, ನೋಂದಣಿ ಮಾಡ್ಕೊಂಡ್ರೆ, ಅದು ಅವ್ರದ್ದು ಎಲ್ಲಾ ಡೀಟೇಲ್ಸು ಅಲ್ಲಿ ನಮ್ಮ ನೋಂದಣಿ ಮಾಡಿದಾಗ ಅವ್ರಿಗೊಂದು ಫ್ರೂಟ್ಸ್ ಐಡಿ ಅಂತ ಕೊಡ್ತಾರೆ, ಒಂದು ಐಡೆಂಟಿಫಿಕೇಶನ್ ನಂಬರ್ ಕೊಡ್ತಾರೆ, ಆ ನೋಂದಣಿ ಸಂಖ್ಯೆ. ಆ ನೋಂದಣಿ ಸಂಖ್ಯೆ ನೆಕ್ಸ್ಟ್ ಅವ್ರು ಬರಬೇಕಾದ್ರೆ RSK ಬರಬೇಕಾದ್ರೆ ರೈತ ಸಂಪರ್ಕರಿಗೆ ಆ ನೋಂದಣಿ ಸಂಖ್ಯೆಗೆ ತೆಗೆದುಕೊಂಡು ಬಂದ್ರೆ ಆ ನೋಂದಣಿ ಸಂಖ್ಯೆ ಒಂದ್ಸಲ ಅವ್ರ ಕಂಪ್ಯೂಟರ್ನಲ್ಲಿನ ನಮೂನೆ ನಮೂದಿಸಿದ್ರೆ ಅವ್ರ ಡೀಟೇಲ್ಸ್ ಬರುತ್ತೆ. ಅದಾದ ಮೇಲೆ ನಾವು ಅವರಿಗೆ ನಮ್ಮ ಇಲಾಖೆಯಲ್ಲಿ ದೊರೆಯತಕ್ಕಂಥ ಸವಲತ್ತುಗಳನ್ನ ಒದಗಿಸುವಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಈಗ ಇನ್ನೊಂದು ನಮ್ಮ ಕೃಷಿಗೆ ಬೇಕಾದಂತ ಮೂಲ ಪರಿಕರ ಅಂದ್ರೆ ರಸಗೊಬ್ಬರ. ಮುಖ್ಯವಾಗಿ ಈಗ ನಮ್ಮ ರಾಜ್ಯದಲ್ಲಿ ಈ ರಸಗೊಬ್ಬರದ ಬೇಡಿಕೆ ಎಷ್ಟು ಮಟ್ಟಿಗೆ ಇದೆ ಅಂತ ಗಾಯತ್ರಿ ಅವರೇ?

ಮೈಕ್ರೋ ಆರ್ಗಾನಿಸಮ್ಸ್ ಆಗ್ಬೋದು, ಪೊಟ್ಯಾಶ್ ಮೊಬಿಲೈಸಿಂಗ್ ಬಯೋಫರ್ಟಿಲೈಸರ್ ಆಗ್ಬೋದು, ಈ ರೀತಿ ಅನೇಕ ಒಂದು 10 ವಿವಿಧ ಜೈವಿಕ ಗೊಬ್ಬರಗಳು ಲಭ್ಯತೆ ಇರುತ್ತೆ. ಆ ಹತ್ತಿರದ ರೈತ ಸಂಪರ್ಕಕ್ಕೆ ಹೋಗಿ ಅವರು ಪಡ್ಕೊಂಡು ಬಿತ್ತನೆ ಮಾಡಕ್ ಮುಂಚೆ ಅದನ್ನ ಬೀಜೋಪಚಾರ ಮಾಡಿ ಮಾಡಬೇಕಾಗುತ್ತೆ. ಜೊತೆಗೆ ಕೆಲವು ಜೈವಿಕ ರೋಗನಾಶಕಗಳು ಇದಾವೆ, ಟ್ರೈಕೋಡರ್ಮಾ. ಹಾ ಹೌದು, ಜೈವಿಕ ಪೀಡನಾಶಕಗಳನ್ನು ಸಹ ಇಲಾಖೆ ಮೂಲಕ ವಿತರಣೆ ಮಾಡ್ತಾರೆ. ನೀವು ಹೇಳ್ದಂಗೆ ಟ್ರೈಕೋಡರ್ಮಾ ಆಗ್ಬೋದು ಅಥವಾ ಸೂಡೋಮೋನಸ್ ಹೌದು, ಅದನ್ನ ಅವರು ಬಿತ್ತನೆ ಮಾಡಕ್ಕೆ 24 ಗಂಟೆಗಳ ಒಳಗಡೆನೆ ಅದನ್ನ ಉಪಚಾರ ಮಾಡಿ ಬಿತ್ತನೆ ಮಾಡಬೇಕಾಗುತ್ತೆ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ. ತಮ್ಮ ಹೆಸರು? ತಮ್ಮ ಹೆಸರು ಚಿತ್ರದುರ್ಗ ಜಿಲ್ಲೆ ಹಿರೇಕಬ್ಬಿರೆ ಗ್ರಾಮದಿಂದ ಶಾಂತಿವೀರಪ್ಪ ಅಂತ ಮಾತಾಡೋದು. ಪ್ರಶ್ನೆ ಕೇಳಿ ಸರ್. ನಾವು ಈಗ ಟ್ರ್ಯಾಕ್ಟರ್ ತಗೋಬೇಕು ಅಂದ್ರೆ ಎಷ್ಟು ಎಕರೆ ಹೊಲಿರ್ಬೇಕು, ಎಷ್ಟು ಎಕರೆ ಮೇಲೆ ಟ್ರ್ಯಾಕ್ಟರ್ ಲೋನ್ ಕೊಡ್ತಾರೆ ಅಂತ ನಾವು ಮಾಹಿತಿ ಕೇಳ್ತಾ ಇದ್ದೀವಿ. ಆವಾಗ್ಲೇ ಹೇಳಿದಂಗೆ ಒಂದ್ ಎಕರೆ ಮೇಲೆ ಇದ್ರು ಕೊಡ್ತೀವಿ ಅಂತ ಹೇಳಿದೀವಿ ಆಗ್ಲೇ. ಒಂದ್ ಎಕರೆ ಮೇಲೆ ನಮಗ್ ಗೊತ್ತಿಲ್ಲ ಸರ್, ನಮ್ಮನೆ ರೇಡಿಯೋ. ಒಂದ್ ಎಕರೆ ಕೊಡ್ತೀವಿ. ಮತ್ತೆ ಲೋನ್ ಸಿಗುತ್ತಾ ಅಂತ ಕೇಳ್ತಾ ಇದ್ರೆ, ಲೋನ್ ಅವರು ನಮ್ಮ ಯಾವ್ದಾದ್ರು ಸೆಟಲ್ಡ್ ಬ್ಯಾಂಕ್ಸ್ ಅಥವಾ ಅಂತ ಬ್ಯಾಂಕ್ಸ್ ಗಳನ್ನ ಅಪ್ರೋಚ್ ಮಾಡಿದ್ರೆ ಸಿಗುತ್ತೆ ಆಗುತ್ತೆ ಅವ್ರಿಗೆ. ಅವ್ರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಸರ್, ನಮಸ್ಕಾರ ಸರ್. ದೇವಿ ಸರ್ ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಮೇಡಮ್ ಸರ್, ನನಗೂ ತಾಲೂಕು ನಗರ್ಲೆ ಶಿವಣ್ಣ ಸರ್. ಹಾ ಶಿವಣ್ಣ ಅವ್ರೆ, ಪ್ರಶ್ನೆ ಕೇಳಿ ದಯಮಾಡಿ. ನಮಸ್ತೆ ಸರ್. ನಮಸ್ತೆ, ನಮಸ್ತೆ ಸರ್. ನಮ್ ಕಡೆ ಎಲ್ಲ ಈಗ ಮುಂಗಾರು ನಾಟಿ ಶುರುವಾಗಿದೆ ಸರ್, ಹಾಗಾಗಿ ಸರ್ ಈಗ ಗೊಬ್ಬರದ ಕಾಳಸಂತಲ್ಲಿ ಇದು ಮಾಡ್ತಾರೆ ಸರ್, ಹಾಗಾಗಿ ಏನ್ ಮಾಡ ಸರ್ ಅದ್ರ ಬಗ್ಗೆ? ಈಗ ಜಾಸ್ತಿ ಮೇಡಮ್ ಬೆಳೆದಂಗೆ MRP ರೇಟ್ ಮಾರೋದಿಲ್ಲ, ಎಲ್ಲ ಗೋಡಲ್ಲಿ ಸ್ಟಾಕ್ ಮಾಡಿ ಇರ್ತಾರೆ. ಹಾಗ ನಿಮ್ಗೆ ಆ ರೀತಿ ಮಾಹಿತಿ ಸಿಕ್ಕಿದ್ರೆ ಅಂದ್ರೆ ಅವರು ದಾಸ್ತಾನು ಇಟ್ಕೊಂಡು ನಿಮ್ಗೆ ಮಾರಾಟ ಮಾಡ್ತಾ ಇಲ್ಲ ಅಥವಾ ಚೀಲದ ಮೇಲಿನ ಬೆಲೆಗಿಂತ ಅಧಿಕವಾಗಿ ಆ ರೀತಿ ಮಾಡ್ತಾ ಇದ್ರೆ ತಾವು ದಯವಿಟ್ಟು ಕೂಡ್ಲೆ ಅಲ್ಲಿನ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಿಗೆ ಲಿಖಿತ ಒಂದು ಹೇಳಿಕೆಯನ್ನು ಕೊಡಿ, ಅವರು ಕೂಡ್ಲೆ ಆ ಒಂದು ಮಾರಾಟ ಮಳಿಗೆಯನ್ನು ಪರಿಶೀಲನೆ ಮಾಡಿ ಸೂಕ್ತ ಕಾನೂನು ಕ್ರಮನ ಕೈಗೊಳ್ತಾರೆ. ಹಾಗೇನೆ ಅಲ್ಲಿರೋ ಎಲ್ಲ ರೈತರು ಕೂಡ ಒಂದು ಅಭಿಪ್ರಾಯ ಇದೇ ಅಭಿಪ್ರಾಯದಿಂದ ಅವರು ಖರೀದಿ ಮಾಡಬೇಕಾಗುತ್ತೆ. ಧನ್ಯವಾದ ಶಿವಣ್ಣ ಅವರಿಗೆ, ಧನ್ಯವಾದಗಳನ್ನ ತಿಳಿಸೋಣ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ನಾವು ಬೈಲೋಗನಿಂದ ಶಿರ್ಸೈಲ್ ತೋಟಿ ಅಂತ ಹೇಳ್ರಿ. ಪ್ರಶ್ನೆ ಕೇಳಿ. ನಾವು ಮಿನಿ ಟ್ರ್ಯಾಕ್ಟರ್ ತರ್ಬೇಕಂತ ಐತೆ ಸರ್. ಈ ಕಬ್ಬ ಒಂದ್ 10 ಎಕರೆ ಹೆಚ್ಚಿರ್ತಾರ ಸರಿ, ಅದ್ರೊಳಗೆ ನಾವು ಗಳೆ ಮಾಡ್ಬೇಕಾರ ಸಣ್ಣ ಮಿನಿ ಟ್ಯಾಕ್ಟರ್ ತರ್ಬೇಕಂತ ಐತೆ. ಅದು ಸಬ್ಸಿಡಿ ಅದು ಎಲ್ಲಿ ಕೊಡ್ತಾರೋ ಅಂತ ನಮ್ಗೆ ಮಾಹಿತಿ ಹೇಳಿಲ್ಲ. ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ನೀವು ಹೆಸರನ್ನ ರಿಜಿಸ್ಟರ್ ಮಾಡಿಸಿದ್ರೆ ಅಲ್ಲೇ ನೀವು ಅರ್ಜಿನ ಹಾಕೊಳ್ಳಿ. ಆನ್ಲೈನ್ ಅಲ್ಲೇ ಈಗ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಅರ್ಜಿ ಹಾಕೊಳ್ಳಿ. ಈಗ ಮುಖ್ಯವಾಗಿ ಗಾಯತ್ರಿ ಅವರೇ, ಈ ಬೀಜೋಪಚಾರಕ್ಕೆ ರಾಸಾಯನಿಕಗಳನ್ನು ಕೂಡ ಬಳಸ್ಕೊಳ್ತೀವಿ, ಅವನ್ನು ಕೂಡ ಅಲ್ಲಿ ರೈತರಿಗೆ ಒದಗಿಸಲಾಗತ್ತಾ? ಹಾ, ರಾಸಾಯನಿಕಗಳಿಗೂ ಕೂಡ ಅಂದ್ರೆ ಈಗ ಲಘು ಪೋಷಕಾಂಶಗಳನ್ನ ಇದ್ ಮಾಡ್ತೇವಿ. ಆದ್ರೆ ಸಾಮಾನ್ಯವಾಗಿ ರಾಸಾಯನಿಕಗಳ ಜೊತೆ ಬೀಜೋಪಚಾರ ಮಾಡಲ್ಲ, ಅದನ್ನ ಬೀಜ ಬಿತ್ತನೆ ಮಾಡುವಾಗ ರಸಗೊಬ್ಬರಗಳ ಜೊತೆಯಲ್ಲೇ ಲಘು ಪೋಷಕಾಂಶಗಳಾದಂತ ಜಿಂಕ್ ಸಲ್ಫೇಟ್ ಆಗ್ಬಹುದು, ಬೋರಾನ್ ಆಗ್ಬಹುದು, ಇವು ಅಥವಾ ಕಬ್ಬಿನ ಸಲ್ಫೇಟ್, ಇವುಗಳ ಕಾಂಬಿನೇಷನ್ ಇರೋ ಮಿಕ್ಸ್ಚರ್ಸ್ ಕೂಡ ಹಾಕ್ತಾರೆ, ಅಥವಾ ಸಿಂಗಲ್ ನ್ಯೂಟ್ರಿಯಂಟ್ಸ್ ಕೂಡ ಬೆಳೆಗೆ ಅವಶ್ಯಕತೆ ನೋಡಿಕೊಂಡು ಬಳಕೆ ಮಾಡ್ತಾರೆ. ಮತ್ತೆ ಸಾವಯವ ಗೊಬ್ಬರವನ್ನು ಏನು ಪೂರೈಕೆ ಮಾಡಲಾಗುತ್ತೆ? ಹಾ, ಸಾವಯವ ಗೊಬ್ಬರಗಳನ್ನು ಸಹ ಇಲಾಖೆ ಮೂಲಕ ಅಂದ್ರೆ ಆರ್ಗ್ಯಾನಿಕ್ ಮೆನ್ಯೂರ್ ಆಗ್ಬಹುದು, ವರ್ಮಿ ಕಂಪೋಸ್ಟ್ ಅಂದ್ರೆ ಎರೆಹುಳು ಗೊಬ್ಬರ ಆಗ್ಬಹುದು, ಸಿಟಿ ಕಂಪೋಸ್ಟ್ ಕೂಡ ನಾವು ಈಗ ವಿತರಣೆ ಮಾಡಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಇದನ್ನ ಪಡ್ಕೋಬಹುದಾಗಿದೆ. ಹೌದು, ಹಸಿರೆಲೆ ಗೊಬ್ಬರದ ಬಿತ್ತನೆ ಬೀಜಗಳು ಬಹಳ ಪ್ರಮುಖವಾಗಿ ಎಲ್ಲ ಈಗಿನ ಇತ್ತೀಚೆಗೆ ತುಂಬಾ ಬೇಡಿಕೆ ಬರ್ತಾ ಇದೆ, ರೈತರಿಗೆ ಇದ್ರ ಬಗ್ಗೆ ಹೆಚ್ಚಿನ ಅರಿವು ಮೂಡಿದೆ. ಇದನ್ನ ಸಹ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ವಿತರಣೆ ಸಹಾಯಧನದಡಿ ವಿತರಣೆ ಮಾಡಲಾಗ್ತಾ ಇದೆ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ರಾಯಚೂರು ಜಿಲ್ಲೆ ಮಾನವಿ ತಾಲೂಕು ಜೋಕೂರ್ ಗ್ರಾಮದಿಂದ ಭೀಮನಗೌಡ ಪಾಟೀಲ್ ಸರ್ ಮಾತಾಡೋದು. ಭೀಮನಗೌಡ್ರೆ, ಪ್ರಶ್ನೆ ಕೇಳಿ. ನಾವು ಭತ್ತ ಬೆಳಿತೀವಿ ಸರ್ ವರ್ಷಲ್ಲಿ. ಈ ವರ್ಷ ಒಂದು ಹೊಸ ತಳಿ ತಗೊಂಬಂದಿವಿ ಸರ್ ನೋಡಮ್ ಅಂತೇಳಿ, ಅದು ವರ್ಣ ಸೀಡ್ಸ್ ಅಂತೇಳಿ 1-2-8 ಅಂತೇಳಿ ಹಾಕಿದ್ವಿ ಸರ್. ಅದು ಬೆಳೆ ಹೇಗೆ ಬರ್ತದೆ ಸರ್? ಅದು ತಾವ್ ಹೇಳ್ತಿರೋದು ಕೇಳಿದ್ರೆ ನಮ್ಮ ಖಾಸಗಿ ಸಂಸ್ಥೆ ಅಂತ ಯಾವ್ದು ಸಂಕಣ ತಿಳಿದಾಗಿದೆ,

ದೂರು ಕೊಡ್ಬೋದು, ರೈತ ಸಂಪರ್ಕ ಕೇಂದ್ರಕ್ಕೂ ದೂರು ಕೊಡ್ಬೋದು. ಅಲ್ಲಾಗಲಿಲ್ಲ ಅಂದ್ರೆ ಈ ರೈತರ ಸಹಾಯವಾಣಿಗೂ ಕೂಡ ಈಗ ಕಳಪೆ ರಸಗೊಬ್ಬರ ಆಗುವುದು, ಬಿತ್ತನೆ ಬೀಜ, ಇದ್ರ ಬಗ್ಗೆ ದೂರು ಕೊಟ್ಟು ಅವರು ಅವರ ಅನಿಸಿಕೆಗಳನ್ನ ನೋಂದಣಿ ಮಾಡಬಹುದು. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮ್ಮ ರೈತ ಬಾಂಧವರು ಕೂಡ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ಎಲ್ಲ ನಮಸ್ಕಾರ. ಮುಂಗಾರು ಹಂಗಾಮಿಗೆ ಕೃಷಿ ಪರಿಕರಗಳ ಸಿದ್ದತೆ ಈ ಕುರಿತು ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದವರು ಜಂಟಿ ಕೃಷಿ ನಿರ್ದೇಶಕರಾದ ಎಚ್ಎಸ್ ದೇವರಾಜ್ ಮತ್ತು ಕೃಷಿ ಉಪನಿರ್ದೇಶಕರಾದ ಎಂ ಗಾಯತ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ನಡೆಸಿಕೊಟ್ಟವರು ಪಿಎಂ ಜಗದೀಶ್, ಸಹಕಾರ ಎಸ್ಪಿ ಚೈತ್ರ, ತಾಂತ್ರಿಕ ಸಹಕಾರ ಎಚ್ಎಸ್ ಶ್ರೀಕಾಂತ್, ಸುಜಾಮೋನ್ ಕೆ ಹಾಗೂ ಎನ್ ಮುನಿರಾಜು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ ಎಫ್ಎಂ. ಚಿಕ್ಕಮಗಳೂರಿನ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫರಿ ಕೋರ್ಸ್ ಹಾಗೂ ಎಲ್ಲಾ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪಾಸ್. ವಿಶಾಲವಾದ ಕ್ಯಾಂಪಸ್, ಸುಸಜ್ಜಿತ ಪ್ರಯೋಗಾಲಯ, ಹಾಸ್ಟೆಲ್ ಫೆಸಿಲಿಟಿ ಲಭ್ಯ. ಅಡ್ಮಿಷನ್ಗಾಗಿ ವಿದ್ಯಾರ್ಥಿ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜ್, ಮುಗುಳುವಳ್ಳಿ, ಚಿಕ್ಕಮಗಳೂರು. ಕಾಲ್ 9480003041. ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳತ್ತ ಒಂದು ಪಕ್ಷಿನೋಟ. ಇನ್ನು ಮುಂದೆ 6:20 ಭಕ್ತಿ ರಚನೆಗಳ ಕಾರ್ಯಕ್ರಮ ಗೀತಸುಧಾ. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:51 ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಪ್ರಸಾರವಾಗಲಿದೆ. ದನಗಳಲ್ಲಿ ಉಣ್ಣೆ ನಿಯಂತ್ರಣಕ್ಕಾಗಿ ಪರಿಸರ ಸ್ನೇಹಿ ಮನೆ ಮದ್ದು, ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ವೀಣಾ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:24 ಚಿತ್ರಗೀತೆಗಳನ್ನು ಆಲಿಸಬಹುದು. 7:45 ಗ್ರಾಮೀಣ ಅರ್ಥವ್ಯವಸ್ಥೆ ಮತ್ತು ಮಹಿಳೆ, ಈ ವಿಷಯವಾಗಿ ಮಾತನಾಡುತ್ತಾರೆ ಡಾ ಶ್ರೀಲತಾ. 9:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ದೇವೇಂದ್ರಪ್ಪ ಅವರ ಹಾಡುಗಾರಿಕೆ ಮೂಡಿಬರಲಿದೆ. 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡ ಭಾರತಿ ಸಾಹಿತ್ಯ ನುಡಿ ಸಂಚಿಕೆ ಚರ್ಚೆ, ಕನ್ನಡ ಸಾಹಿತ್ಯದಲ್ಲಿ ಅನುಭವ, ಭಾಗವಹಿಸುತ್ತಾರೆ ಡಾ ಶ್ರೀರಾಮ.